ಕೇಳಿ ಈಗ ಮೇಘ ಸಂದೇಶ ಸರಣಿಯ 514ನೇ ಸಂಚಿಕೆ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸು. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಎಲ್ಲ ಸದಸ್ಯರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ವಿಶೇಷವಾಗಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಕಳೆದ ವಾರ ನಾವು ನಿರೀಕ್ಷೆ ಮಾಡಿದಂಗ ವಾತಾವರಣದ ವರ್ತನೆ ಇತ್ತು ಅಂಥೇಳಿ ಹೇಳಬಹುದು. ತಾವು ಕೂಡ ನಮಗೆ ಈ ವಿಚಾರವಾಗಿ ಹೇಳಿ ಏನೇನು ಮುನ್ನೋಟದೊಳಗೆ ತಾವು ಹೇಳಿದ್ರಿ ಅದೇ ಪ್ರಕಾರವಾಗಿ ವಾತಾವರಣದೊಳಗೂ ಕೂಡ ಅದ. ಇಂಥ ಒಂದು ಪರಿಸ್ಥಿತಿ ಸನ್ನಿವೇಶವನ್ನು ನಾವು ಊಹೆ ಮಾಡಿದ್ವಿ ನಿಜ. ಆದ್ರೆ ಬೆಳೆಗಳ ದೃಷ್ಟಿಯಿಂದ ಹೇಳಬೇಕಾಯ್ತಪ್ಪ ಅಂತಂದ್ರೆ ಈ ಒಂದು ಸನ್ನಿವೇಶ ನಮಗೆ ಬೇಡಾಗ್ಯದ ಅನ್ನುವಂಥ ಮಾತು ಇಲ್ಲಿ ಸರಿ ಅನಿಸ್ತದ. ಯಾಕಂತಂದ್ರೆ ಸುಮಾರು 10-15 ದಿವಸಗಳಿಂದ ನಮ್ಮಲ್ಲಿ ಮಳೆ ಇಲ್ಲ, ನೆಲ ಎಲ್ಲ ಒಣಗಿ ಹೋಗ್ಯದ. ಗಾಳಿ ಬೀಸ್ತಾ ಇರೋದ್ರಿಂದ ಮತ್ತು ಬಿಸಿಲಿರೋದ್ರಿಂದ ನೆಲದೊಳಗೆ ಏನು ತೇವಾಂಶ ಇತ್ತು ಅದು ಆರಿ ಹೋಗುವಂತಹ ಒಂದು ಪರಿಸ್ಥಿತಿ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಬೆಳೆಗಳು ಒಣಗಿ ಹೋಗ್ತಾ ಇದ್ದಾವ, ಬಾಡ್ತಾ ಇದ್ದಾವ. ಇನ್ನು ಅತ್ಯುತ್ತಮವಾದಂತಹ ಬೆಳೆ ನಮ್ಮಲ್ಲಿ ಇತ್ತು, ಹಸಿರು ಹಸಿರಾದಂತಹ ಒಂದು ಬೆಳೆ ಇತ್ತು, ಒಳ್ಳೆ ಇಳುವರಿಯನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ಅಂತ ಒಂದು ಪರಿಸ್ಥಿತಿ ಒಳಗೆ ಈ ಒಂದು 10-15 ದಿವಸ ಮಳೆ ಇರಲಾರದಂತಹ ಒಂದು ಪರಿಸ್ಥಿತಿಯಿಂದಾಗಿ ಬೆಳೆಗಳ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಆಗ್ತಾ ಇದ್ದಾವ. ಒಂದು ವೇಳೆ ಇದೇ ಮುಂದುವರಿತು ಅಂತಂದ್ರ ಬೆಳೆಗಳ ಮೇಲೆ ಬಹಳಷ್ಟು ಪರಿಣಾಮಗಳು ಉಂಟಾಗಿ ಇಳುವರಿ ಕೈಗೆ ಬರ್ತದೋ ಇಲ್ಲೋ ಅನ್ನುವಂತಹ ಚಿಂತೆ ಕೂಡ ತಮ್ಮಲ್ಲಿ ಇರುವುದು ನಮ್ಮ ಗಮನಕ್ಕೆ ಬಂದದ. ನೋಡ್ರಿ, ಪರಿಸ್ಥಿತಿ ಯಾವ ರೀತಿ ಬದಲಾವಣೆ ಆಗ್ತದ, ಎಷ್ಟು ಜಲ್ದಿ ಜಲ್ದಿ ಬದಲಾವಣೆ ಆಗ್ತದ. 15 ದಿವಸಗಳ ಹಿಂದೆ ನಾವು ನೋಡಿದ್ರೆ ಸಾಕಷ್ಟು ಪ್ರಮಾಣದೊಳಗೆ ಮಳೆ ಆಗಿತ್ತು, ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹೋಗಿದ್ದು, ಭೂಮಿಯೊಳಗೆ ನೀರಾಡಿತ್ತು, ಮತ್ತು ಹೊಲದೊಳಗೆಲ್ಲ ಎಲ್ಲಿ ಕಂಡಲ್ಲೆಲ್ಲ ನೀರು ನಿಂತಿತ್ತು. ಆ ಒಂದು ಸನ್ನಿವೇಶವನ್ನು ನೆನೆಸ್ಕೊಂಡ್ರೆ ಈ ಮಳೆ ಯಾವಾಗ ನಿಲ್ತದಪ್ಪ ಅನ್ನುವಂಥ ಮಾತನ್ನ ತಾವು ಹೇಳ್ತಾ ಇದ್ರಿ. 2 ದಿವಸ ಮಳೆ ಬಂದ ಕೂಡಲೇ ಸರ್ ಯಾವಾಗ ಮಳೆ ನಿಲ್ತದ ಅನ್ನುವಂಥ ಮಾತು ನಿಮ್ಮಿಂದ ಬಂದಿತ್ತು. ಆದ್ರೆ ಈಗಿನ ಪರಿಸ್ಥಿತಿ ಬೇರೆನದ, ಬಹಳ ತದ್ವಿರುದ್ಧವಾದಂತಹ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ವಿ. ಮಳೆ ಯಾವಾಗ ಬರ್ತದ, ಯಾವಾಗ ಬರ್ತದ ಅಂಥೇಳಿ ಪ್ರತಿಯೊಬ್ಬ ರೈತರು ಕೂಡ ತಾವು ನಿರೀಕ್ಷೆ ಮಾಡ್ತಾ ಇದ್ದೀರಿ. ಆದ್ರೆ ವಾತಾವರಣಕ್ಕೆ ತನ್ನದೇ ಆದಂತಹ ಒಂದು ಲೆಕ್ಕ, ತನ್ನದೇ ಆದಂತಹ ಒಂದು ವಿಚಾರ ಇರ್ತದ. ನಮ್ಮ ಒಂದು ವಿಚಾರ, ಅದರ ಒಂದು ಲೆಕ್ಕ ಯಾವತ್ತೂ ಬಹುಶಃ ಹೊಂದಾಣಿಕೆ ಆಗಂಗಿಲ್ಲ. ವಿಶೇಷವಾಗಿ ನಮ್ಮ ರೈತರು ಯಾವಾಗ ಮಳೆಗಾಗಿ ಕಾಯ್ತಾ ಇರ್ತಾರ ಅವಾಗ ಮಳೆ ಮುಂದೆ ಹೋಗುವಂಥದ್ದು, ಯಾವಾಗ ಮಳೆ ನಿಲ್ತದ ಅನ್ನುವಂಥ ಒಂದು ವಿಚಾರ ಬಂದಾಗ ಅವಾಗ ಹಂಗೆ ಮಳೆ ಹೊಡೆದೇ ಹೊಡೆಯುದು. ಇಂಥ ಒಂದು ಪರಿಸ್ಥಿತಿಯನ್ನು ನಾವು ಇತ್ತೀಚಿನ ದಿವಸದೊಳಗೆ ನೋಡ್ತಾ ಇದ್ದೀವಿ. ಆದಷ್ಟು ಇಂಥ ಒಂದು ಏನು ಮುನ್ಸೂಚನೆಗಳನ್ನು ನೋಡಿಕೊಂಡು ನಾವು ಅದಕ್ಕೆ ತಯಾರಿ ಮಾಡುವುದೇ ಹೊರತಾಗಿ ವಾತಾವರಣವನ್ನು ನಿಯಂತ್ರಣ ಮಾಡೋದಕ್ಕೆ ನಮ್ಮ ಕಡೆ ಸಾಧ್ಯ ಇಲ್ಲ. ಯಾವಾಗ ನಮಗೆ ಸಂಪನ್ಮೂಲಗಳು ಸಿಗ್ತಾವ ಅವುಗಳನ್ನು ಸಂಗ್ರಹ ಮಾಡಿ ಉಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬಹುದೇ ಹೊರತಾಗಿ ಅದರ ಮೇಲೆ ಪ್ರಭುತ್ವ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಈ ಸನ್ನಿವೇಶಗಳಿಂದ ನಾವು ಕಲಿಬೇಕಾದಂಥ ಒಂದು ಪಾಠ ಅಂತೇಳಿ ಹೇಳ್ಬೋದು. ಈಗ ಯಾವಾಗ ನಮ್ಮಲ್ಲಿ ಚಲೋ ಮಳೆ ಆಯಿತು ಆ ಸಂದರ್ಭದೊಳಗೆ ನಾವು ನೀರನ್ನ ಸಂರಕ್ಷಣೆ ಮಾಡಿ ಅದನ್ನ ಸಂಗ್ರಹ ಮಾಡಿ ಇಡೋದ್ರ ಕಡೆ ಗಮನ ಕೊಡಬೇಕು. ಇದು ಬಹಳ ಅವಶ್ಯ ಇರುವಂತಹದ್ದು. ನಾವು ಹೆಚ್ಚು ಕಡಿಮೆ ಪ್ರತಿ ಕಾರ್ಯಕ್ರಮದೊಳಗೆ ಇದ್ರ ಬಗ್ಗೆ ಸೂಚನಾ ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ವಾತಾವರಣ ಬದಲಾವಣೆ ಆಗುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಹಸಿ ಇರುವಾಗ ಯಾವ ರೀತಿ ಹಸಿ ನಾವು ನೆಲದಿಂದ ತೆಗಿಬೇಕು ಅಂತೇಳಿ ವಿಚಾರ ಮಾಡೋದ್ರೊಳಗೆ ಅದು ಒಣಗಿ ಹೋಗಿ ಯಾವಾಗ ನಮಗೆ ಮತ್ತೆ ಹಸಿ ಬರ್ತದ ಅಂಥೇಳಿ ಕಾಯುವಂತಹ ಒಂದು ಪರಿಸ್ಥಿತಿ ಮೇಲ ಮೇಲ ಆಗಿಂದಾಗ ಬರ್ತಾ ಇರೋದನ್ನ ನಾವು ನೋಡ್ತಾ ಇರೋದ್ರಿಂದ ಅದಕ್ಕೆ ನಾವು ತಯಾರಿ ಮಾಡಿಕೊಳ್ಬೇಕಾಗ್ತದ, ಪ್ಲಾನ್ ಮಾಡಬೇಕು, ಯೋಜನೆ ಮಾಡಬೇಕು. ಯಾವಾಗ ನಮಗೆ ಮಳೆ ಬರ್ತದ ಅದನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಇನ್ನು ಮುಂದಾದ್ರೂ ಯಾರ್ಯಾರು ಮಾಡಿಲ್ಲ, ಯಾರು ಇದ್ರ ಕಡೆ ಗಮನ ಹರಿಸಿಲ್ಲ, ಎಲ್ರಿ ಇರುವುದೇ 1-2 ಎಕರೆ, ನಾವು ನೀರ್ ಹಿಡಿಯುವಂತಹ ಒಂದು ಕೆಲಸ ಹೆಂಗ್ ಮಾಡ್ಬೇಕು, ಕೃಷಿ ಹೊಂಡ ತೆಗೆದ್ರೆ ಅದಕ್ಕೆ ಸಾಕಷ್ಟು ಲ್ಯಾಂಡ್ ಹೋಗ್ಬಿಡ್ತೈತಿ, ಭೂಮಿ ಹೋಗ್ಬಿಡ್ತದ, ಅದನ್ನ ನಾವು ಹೆಂಗ್ ಮ್ಯಾನೇಜ್ ಮಾಡಬೇಕು ಅನ್ನುವಂತಹ ವಿಚಾರ ಇರಬಹುದು. ಆದ್ರ ಒಂದು ಸಣ್ಣ ಕೃಷಿ ಹೊಂಡ ನಿಮಗೆ ಸಾಕಷ್ಟು ಪ್ರಯೋಜನಕ್ಕೆ ಬರ್ತದೆ. ಒಂದು 10 ಫೋಟೋ ಅಂದ್ರೆ 10 ಘನಫೂಟ್ ಇರುವಂತಹ ಒಂದು ಕೃಷಿ ಹೊಂಡ ನಿಮ್ಮ ಹೊಲದೊಳಗೆ ಇತ್ತು ಅಂತಂದ್ರೆ ಈಗ ನಿಮ್ಮ ಹೊಲದೊಳಗೆ ಎಲ್ಲಿ ಕೃಷಿ ಹೊಂಡ ಮಾಡಬೇಕು ಅಂತೇಳಿ ಈಗಾಗಲೇ ನಿಮಗೆ ಐಡಿಯಾ ಇದ್ದೇ ಇರ್ತದ. ಎಲ್ಲಿ ಮಳೆ ನೀರು ಬಂದು ಸಂಗ್ರಹ ಆಗಿರ್ತದ ಅಂತ ಒಂದು ಪ್ರದೇಶದೊಳಗೆ ನೀವು ಕೃಷಿ ಹೊಂಡವನ್ನ ತೆಗಿಬಹುದು. ಒಂದ್ 4-5 ಜನ ಕೂಡ್ಕೊಂಡು, ಮಿತ್ರರು ಕೂಡ್ಕೊಂಡು ಒಂದು ಕೃಷಿ ಹೊಂಡವನ್ನ ನೀವು ಮಾಡಿಕೊಂಡ್ರಿ ಅಂತಂದ್ರೆ ಅದು ಅಲ್ಲಿ ಸಂಗ್ರಹ ಆಗುವಂತಹ ನೀರು ಸುಮಾರು ಒಂದು 10-15 ದಿವಸ ನಿಮ್ಮ ಕೆಲಸಕ್ಕೆ ಬರುತ್ತದೆ. ಇಂಥ ಒಂದು ಪ್ರೀಶಿಯಸ್ ಟೈಮಿಗೆ ಅಂದ್ರೆ ಇಂಥ ಒಂದು ಸಂದಿಗ್ಧ ಟೈಮಿಗೆ ಅದು ಬಹಳಷ್ಟು ಅನುಕೂಲಕ್ಕೆ ಬರ್ತದೆ. ಈಗ ನೋಡ್ರಿ, ಸುಮಾರು 15 ದಿವಸದಿಂದ ನಾವು ಮಳೆಗಾಗಿ ಪರಿತಪಿಸ್ತಾ ಇದ್ದೀವಿ. ಮಳೆ ಇಲ್ಲ, ಎಲ್ಲೋ ಒಂದು ಕಡೆ ಆಗ್ತದ, ಹನಿ ಬರ್ತದ, ಅದು ಉಪಯೋಗ ಆಗಂಗಿಲ್ಲ. ಕೆಲವೊಂದ್ ಕಡೆ ಆಗಿರ್ಬೋದು, ಚಲೋ ಮಳೆ ಆಗಿರ್ಬೋದು, ಆದ್ರೆ ಎಲ್ಲರಿಗೂ ಆ ಭಾಗ್ಯ ಇರುವುದಿಲ್ಲ. ಅಂತ ಒಂದು ಸಂದರ್ಭದೊಳಗ ನಮ್ಮಲ್ಲಿ ಸ್ವಲ್ಪ ನೀರು ಇತ್ತು ಅಂತಂದ್ರೆ ಅದು ಜೀವ ಉಳಿಸುವಂತಹ ಒಂದು ಕೆಲಸವನ್ನ ಮಾಡುತ್ತದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳದಾವ, ಸಾಕಷ್ಟು ಜನರು ಇದರ ಉಪಯೋಗವನ್ನ ತಗೊಂಡವರದಾರ, ಅದನ್ನ ಮಾಡಿ ಸಾಧನೆ ಮಾಡಿದಂಥವರಿದ್ದಾರೆ. ಅವೆಲ್ಲ ನಮಗೆ ಪ್ರೇರಣೆ ಆಗಬೇಕು. ಈಗ ನಮ್ಮ ಅನುಭವ ನಮಗೆ ಪ್ರೇರಣೆ ಆಗಬೇಕು ನಿಜ ಹೇಳಬೇಕು ಅಂತಂದ್ರೆ. ಅದಕ್ಕೆ ಇಷ್ಟು ದಿವಸ ಏನು ನಾವು ಕಷ್ಟಪಟ್ವಿ, ಇನ್ನು ಮುಂದಿನ ದಿವಸದೊಳಗೆ ಕಷ್ಟ ಪಡಬಾರದು, ಮುಂದಿನ ದಿವಸದೊಳಗೆ ಮತ್ತೆ ನಾವು ಮಳೆ ಸಲುವಾಗಿ ಕಾಯ್ಕೋತ್ ಕೂಡಬಾರದು ಅನ್ನುವಂತಹ ವಿಚಾರ ಇಟ್ಕೊಂಡ್ರೆ ನಾವು ಅದನ್ನ ಬಂದಂತಹ ಮಳೆ ನೀರನ್ನ ಈ ರೀತಿ ಸಂಗ್ರಹ ಮಾಡಿ ಇಟ್ಕೋಬೇಕಲ್ಲ, ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಲ್ಲ ಅಂತೇಳಿ ನಿಮ್ಮ ಮನಸ್ಸೊಳಗೆ ಬಂದು ಖರ್ಚು ಬರಬಹುದು ಅಂತ ಅನಿಸ್ತದೆ. ನಿಮಗೆ ಸಾಕಷ್ಟು ಖರ್ಚಾಗ್ತದೆ, ಇದಕ್ಕೆ ಶ್ರಮ ಬೇಕು, ಎಲ್ಲಿಂದ ತರೋಣ ಅನ್ನುವಂಥ ಮಾತು ಕೂಡ ಕೆಲವು ರೈತರು ಆಡಬಹುದು. ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ, ಕಳೆದ ಕಾರ್ಯಕ್ರಮದೊಳಗೆ ನಾವು ಇದ್ರ ಬಗ್ಗೆ ವಿಚಾರ ಹೇಳಿದ್ವಿ. ಏನಪ್ಪಾ ಅಂತಂದ್ರೆ, ಸಾಮೂಹಿಕವಾಗಿ ನಾವು ಕೃಷಿ ಮಾಡೋದ್ರಿಂದ ನಮ್ಮ ಸಾಕಷ್ಟು ಸಮಸ್ಯೆಗಳು ಬಗೆಹರಿತವ. ಅದು ಬಿತ್ತನೆ ಮಾಡೋದಿರಬಹುದು, ಭೂಮಿ ತಯಾರು ಮಾಡೋದಿರಬಹುದು, ಸ್ಪ್ರೇ ಮಾಡೋದಿರಬಹುದು, ಅಥವಾ ಕಟಾವು ಮಾಡೋದಿರಬಹುದು, ರಾಶಿ ಮಾಡೋದಿರಬಹುದು, ಏನೇ ಇರಬಹುದು, ಈ ಎಲ್ಲಾ ಕೆಲಸಗಳನ್ನ ನಮ್ಮ ರೈತರು ಒಗ್ಗಟ್ಟಾಗಿ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಖರ್ಚು ಕಡಿಮೆ ಆಗ್ತದ, ಶ್ರಮ ಕಡಿಮೆ ಆಗ್ತದ, ಚಿಂತೆ ಕಡಿಮೆ ಆಗ್ತದ, ಮತ್ತೆ ಎಲ್ಲಾ ಕೆಲಸಗಳು ಟೈಮ್ ಟು ಟೈಮ್ ಆಗ್ತಾವ. ನಿಮ್ಮ ಹೊಲದೊಳಗೆ ಇನ್ನೊಬ್ರು ಬಂದು ಕೆಲಸ ಮಾಡ್ತಾರೆ, ಅವ್ರು ಯಾಕೆ ಮಾಡ್ತಾರ ಅಂತಂದ್ರೆ ನೀವು ಅವ್ರ ಹೊಲದೊಳಗೆ ಕೆಲಸ ಮಾಡಿರ್ತೀರಿ. ಎಲ್ಲಾ ಮಿತ್ರರು ಕೂಡಿ ಕೆಲಸ ಮಾಡೋದ್ರಿಂದ ನಾ ಹೆಚ್ಚು ಮಾಡಿದೆ, ನಾ ಕಡಿಮೆ ಮಾಡಿದೆ ಅನ್ನುವಂಥದ್ದೇನು ಭಾವನೆ ಇರಲಾರ್ದೆ, ಇದು ನಮ್ಮ ಕೆಲಸಪ್ಪ ಅನ್ನುವಂಥ ಒಂದು ಪ್ರೀತಿಯಿಂದ ಕೆಲಸ ಮಾಡೋದ್ರಿಂದ ಎಲ್ಲಾ ಕೆಲಸಗಳು ಸಾಂಗವಾಗಿ ನೆರವೇರ್ತಾವ. ಮತ್ತೆ ಎಲ್ಲರೂ ಗುಂಪಿನೊಳಗೆ ಕೆಲಸ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಅನುಭವ ಆಗ್ತದೆ, ಮತ್ತು ಸಾಕಷ್ಟು ಒಳ್ಳೆಯ ಯೋಗ್ಯ ಬೆಲೆಯನ್ನು ಕೂಡ ಪಡೆಯುವುದಕ್ಕೆ ಇದರಿಂದ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ನೀರಿನ ಸಂಗ್ರಹಣೆ ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡುವಾಗ ಸಹಿತ ನಾವು ಸಾಮೂಹಿಕವಾಗಿ ಒಂದು ಕೃಷಿ ಹೊಂಡವನ್ನು ತೆಗೆದೀವಿ ಅಥವಾ ಸಾಮೂಹಿಕವಾಗಿ ಒಂದು ಬಾವಿಯನ್ನು ತೆಗೆದೀವಿ, ಇದು ಸಾಧ್ಯದ, ಇದನ್ನು ನಾವು ಮಾಡಬಹುದು. ಏನದ ಅಲ್ಲಿ, ನಾವೆಲ್ಲ ಮಿತ್ರರು ಕೂಡ್ಕೊಂಡು ಒಂದು ಶ್ರಮ ಹಾಕಬೇಕಷ್ಟೇ, ಶ್ರಮ ಹಾಕಬೇಕು, ಮನಸ್ಸು ಕೊಟ್ಟು ಶ್ರಮ ಹಾಕಬೇಕು. ಇಷ್ಟು ಮಾಡಿದ್ರಿ ಅಂತಂದ್ರೆ ಒಂದು ಒಂದು ಒಂದು ಕೃಷಿ ಹೊಂಡ ತಯಾರಾಕೋತ ಹಾಕೋತ ಒಂದು ದಿವಸ ಒಂದು 10, 20, 30 ಕೃಷಿ ಹೊಂಡಗಳು ತಯಾರಾಗ್ತವ. ಮಳಿ ಬಂತು ಅಂತಂದ್ರೆ ಆ ಎಲ್ಲಾ ಹೊಂಡಗಳಲ್ಲಿ ನೀರು ನಿಲ್ತವ, ಮತ್ತೆ ನೀರಿನ ಸಮಸ್ಯೆ ಆಗಲಿ ಚಿಂತೆ ಆಗಲಿ ಮುಂದಿನ ದಿವಸಗಳಲ್ಲಿ ಇರುವುದಿಲ್ಲ. ಇದೇನು ಪರ್ಮನೆಂಟ್ ಅಂತಲ್ಲ, ಆದ್ರೆ ಯಾವಾಗ ಯಾವಾಗ ನಮಗೆ ನೀರು ಸಿಗ್ತದೆ ಅಲ್ಲಿ ಸಂಗ್ರಹ ಆಗ್ತದೆ. ಮತ್ತೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗೆ ಯಾವಾಗ ನಮಗೆ ಬೆಳಿಗ್ಗೆ ನೀರು ಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಇರ್ತದೆ, ಅವಾಗ ನಾವು ಅದೇ ನೀರನ್ನು ಉಪಯೋಗ ಮಾಡಿಕೊಂಡು ಸಿಂಚನ ಮಾಡಿದರೆ, ಸಿಂಪರಣೆ ಮಾಡಿದರೆ, ಅಥವಾ ನೀರನ್ನು ಕೊಟ್ಟರೆ ಬೆಳೆಗಳು ಉಳ್ಕೋತಾವ, ಮತ್ತೆ ನಮ್ಮ ಶ್ರಮನೂ ಉಳಿತದೆ. ಈ ಒಂದು ವಿಚಾರದ ಕಡೆ ತಾವು ಎಲ್ಲರೂ ದಯವಿಟ್ಟು ಹೆಚ್ಚಿನ ಗಮನ ಕೊಡ್ತೀರಿ ಅಂಥೇಳಿ ನಾವು ಭಾವಿಸ್ತೀವಿ. ಆತ್ಮೀರೆ, ವಾತಾವರಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮಗೆ ಭಾರತೀಯ ಹವಾಮಾನ ಇಲಾಖೆಯವರು ತಿಳಿಸ್ತಾ ಇದ್ದಾರೆ. ಅವರ ವಿಚಾರಗಳನ್ನು ನಾವು ನಮ್ಮ ಕಾರ್ಯಕ್ರಮದೊಳಗೆ ಅಳವಡಿಸಿಕೊಳ್ತಾ ಇದ್ದೀವಿ. ಎಂದಿನಂಗ ಭಾರತೀಯ ಹವಾಮಾನ ಇಲಾಖೆ ನಿರ್ದೇಶಕರಾಗಿರುವಂತಹ ಸಿಎಸ್ ಪಾಟೀಲ್ ಅವರು ಮುಂದಿನ ಕೆಲವು ದಿನಗಳ ವಾತಾವರಣದ ಬಗ್ಗೆ ನಮಗೆ ಒಂದು ಮುನ್ಸೂಚನೆ ನೀಡಿದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವೀಗ ಕೇಳೋಣ. ನಾನು ಸಿಎಸ್ ಪಾಟೀಲ್, ವಿಜ್ಞಾನಿ ಹಾಗೂ ನಿರ್ದೇಶಕರು, ಭಾರತೀಯ ಹವಾಮಾನ ಇಲಾಖೆ, ಬೆಂಗಳೂರು. ನಾನು ಆಗಸ್ಟ್ 9 ರಿಂದ ಆಗಸ್ಟ್ 13 ರವರೆಗೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆಯನ್ನು ವಿವರಿಸುತ್ತೇನೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಬಹುತೇಕ ಎಲ್ಲಾ ಸ್ಥಳಗಳಲ್ಲಿ ಮಳೆಯಾಗಿದೆ. ಈಗಿರುವ ಹವಾಮಾನದ ಸ್ಥಿತಿ ಏನೆಂದರೆ 5.8 ಕಿಲೋಮೀಟರ್ ಎತ್ತರದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಪಶ್ಚಿಮದ ಗಾಳಿಯು ಬೀಸುತ್ತಿದೆ. ಆಗಸ್ಟ್ 9 ರಿಂದ ಆಗಸ್ಟ್ 13 ರವರೆಗೆ ಉತ್ತರ ಒಳನಾಡಿನಲ್ಲಿ ಕೆಲವು ಸ್ಥಳಗಳಲ್ಲಿ ಮಾತ್ರ ಮಳೆಯಾಗುವ ಸಾಧ್ಯತೆ ಇದೆ. ಸಿಎಸ್ ಪಾಟೀಲ್ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ತಾವು ಅನೇಕರು ಕಳೆದ ವಾರ ನಮಗೆ ಕರೆ ಮಾಡಿದ್ರಿ, ವಿಚಾರಗಳನ್ನ ತಿಳಿಸಿದ್ರಿ. ಎಲ್ಲರ ವಿಚಾರ ಏನಿತ್ತಪ್ಪ ಅಂತಂದ್ರೆ, ಮಳೆ ಯಾವಾಗ ಬರ್ತದ, ಬೆಳೆ ಒಣಗ್ತಾ ಇದ್ದಾವ ಅನ್ನುವಂತಹ ಮಾತು ತಮ್ಮಿಂದ ಬರ್ತಾ ಇತ್ತು. ಸಾಕಷ್ಟು ಚಿಂತೆ ತಮ್ಮಲ್ಲಿ ಮನೆ ಮಾಡ್ಯದ ಅನ್ನುವಂತಹ ಭಾವನೆ ಕೂಡ ನಮ್ಮಲ್ಲಿ ಅದ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರ್ದಿತ್ತು. ಸಾಮಾನ್ಯವಾಗಿ ಮಾನ್ಸೂನ್ ಬ್ರೇಕ್ ಅಂತೇಳಿ ಆಗ್ತಾ ಇರ್ತಾವ, ಆಮೇಲೆ ಮಾನ್ಸೂನ್ ಬ್ರೇಕ್ ಆದ ನಂತರ ಮತ್ತೆ ಮಾನ್ಸೂನ್ ಚುರುಕಾಗ್ತದ. ಈ ಒಂದು ಸೈಕಲ್ಗಳೇನಿರ್ತಾವ, ಒಂದಾದ್ಮೇಲೆ ಒಂದು ನಡೆದೇ ಇರ್ತಾವ. ಆದ್ರೆ ಇದು ಒಂದು ಸ್ವಲ್ಪ ಗ್ಯಾಪ್ ಹೆಚ್ಚಿಗಾಯಿತು ಅನ್ನುವಂಥ ಒಂದು ಅನುಭವ ನಮ್ಮ ನಿಮ್ಮೆಲ್ಲರದು ಇದೆ. ಸುಮಾರು 15 ದಿವಸಗಳಿಂದ ನಮ್ಮಲ್ಲಿ ಮಳೆ ಇಲ್ಲ ಅನ್ನುವಂಥ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ನೆಲ ಎಲ್ಲ ಬಿಗದದ ಅಂತೇಳಿ ತಾವು ಹೇಳ್ತಾ ಇದ್ದೀರಿ. ಹೀಗಾಗಿ ತೇವ ಕೂಡ ಕಡಿಮೆ ಆಗ್ತಾ ಇದೆ, ಆಮೇಲೆ ಬೆಳೆಯ ಬೆಳವಣಿಗೆ ಅಷ್ಟು ಸರಿಯಾಗಿ ಆಗಂಗಿಲ್ಲ ಅನ್ನುವಂಥ ಅನುಭವದ ಮಾತು ಕೂಡ ನಿಮ್ದಾಗಿದೆ. ಸಾಕಷ್ಟು ಜನ ತಾವು ಕರೆ ಮಾಡಿದ್ರಿ. ಮುಂದಿನ ಕಾರ್ಯಕ್ರಮದೊಳಗೆ ನಾವು ತಮ್ಮ ಎಲ್ಲರ ಅನಿಸಿಕೆಗಳನ್ನು ಅಳವಡಿಸಿಕೊಳ್ತೀವಿ. ಮತ್ತು ಸ್ಪಂದಿಸಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಆತ್ಮೀಯರೇ, ಈಗ ಆಶ್ಲೇಷ ಮಳೆ ನಡೆದ ಕೊನೆಯ ಚರಣಗಳು ನಡೀತಾ ಇದ್ದಾವ. 3ನೇ ಚರಣ ಮುಗಿತಾ ಇದೆ ಮತ್ತು 4ನೇ ಚರಣ ಶುರು ಆಗ್ತಾ ಇದೆ. ಇದು 16ರ ತನಕ ಇರ್ತದ. ಈ ಸಲ ಆಶ್ಲೇಷ ಮಳೆ ಬಗ್ಗೆ ಹೇಳಿದ್ದು ತಮಗೆಲ್ಲ ಗೊತ್ತದ, ಮಧ್ಯಮ ವೃಷ್ಟಿಯನ್ನ ಅದು ಸುರಿಸ್ತದ ಅಂತೇಳಿ ಹೇಳಿದ್ರು. ಹಲವು ಕಡೆ ಬಿರುಗಾಳಿಯಿಂದ ಕೂಡಿದಂತಹ ಜಡಿ ಮಳೆ ಆಗಬಹುದು ಅಂತೇಳಿ ಹೇಳಿದ್ರು. ರಾಜ್ಯದೊಳಗ ಮುಂಗಾರು ಚುರುಕಾಗ್ತದ ಅನ್ನುವಂಥ ಮಾತು ಕೂಡ ಇತ್ತು. ಮೋಡ ಕವಿದ ವಾತಾವರಣ ಇರಬಹುದು ಅಂಥೇಳಿ ಮಾತು ಕೂಡ ಇತ್ತು. 1 ಮತ್ತು 2ನೇ ಚರಣಗಳಲ್ಲಿ ಉತ್ತಮ ವೃಷ್ಟಿ ಯೋಗ ಅದ ಅಂಥೇಳಿ ಹೇಳಿದ್ರು. 3 ಮತ್ತು 4ನೇ ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದ ಮಳೆ ಆಗಬಹುದು ಅಂಥೇಳಿ ಸೂಚನೆ ಅದ. ದಕ್ಷಿಣ ಒಳನಾಡು ಮತ್ತು ಘಟ್ಟ ಪ್ರದೇಶಗಳಲ್ಲಿ ತೇವಾಂಶ ಹೆಚ್ಚಾಗ್ತದೆ ಅನ್ನುವಂಥ ಮಾತು ಕೂಡ ಆಶ್ಲೇಷ ಮಳೆಯ ಜೊತೆಗೆ ಇತ್ತು. ದಿನಾಂಕ ಆಗಸ್ಟ್ 11, 13, 14 ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆಯನ್ನ ಮಾಡಬಹುದು ಅಂಥೇಳಿ ಹೇಳ್ತಾ ಇದ್ದಾರೆ. ಇದು ಕೂಡ ತಾವು ಗಮನಿಸಿದ್ದೀರಿ. ಆಶ್ಲೇಷ ಮಳೆ ಬಗ್ಗೆ ಹೇಳೋದಾಯ್ತಪ್ಪ ಅಂತಂದ್ರೆ ಇಲ್ಲಿ ತನಕ ಮಧ್ಯಮ ವೃಷ್ಟಿ ಅನ್ನುವಂಥದ್ದು ಆಗಿಲ್ಲ ಅನ್ನುವಂಥ ಒಂದು ಅನುಭವ ನಮ್ದು. ರಾಜ್ಯದೊಳಗೆ ಮುಂಗಾರು ಚುರುಕಾಗ್ತದೆ ಅನ್ನುವಂಥ ಮಾತು ಕೂಡ ಈಗ ಸರಿ ಬರಲಿಲ್ಲ. ಮುಂಗಾರು ಬಹಳಷ್ಟು ದುರ್ಬಲವಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಮೋಡ ಕವಿದ ವಾತಾವರಣ ಓಕೆ ಅದ, ನಾವು ಆ ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ. 1 ಮತ್ತು 2ನೇ ಚರಣಗಳಲ್ಲಿ ಉತ್ತಮ ವೃಷ್ಟಿಯೋಗ ಅನ್ನುವಂಥದ್ದಿತ್ತು. ಆದರೂ ಕೂಡ ನಾವು ಈ ಸಂದರ್ಭದೊಳಗೆ ನಮ್ಮಲ್ಲಿ ಮಳೆ ಆಗಲಿಲ್ಲ ಅನ್ನೋದು ನಮ್ಮ ಅನುಭವ. 3ನೇ ಚರಣ ಸ್ವಲ್ಪ ಉಳಿದದ, 4ನೇ ಚರಣ ಇನ್ನೂ ಅದ. ಬಿಸಿಲಿನಿಂದ ಕೂಡಿದ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನಾವು ಕಾಯ್ದು ನೋಡೋಣ, ಒಳ್ಳೆ ಮಳೆ ಆಗಲಿ ಅಂಥೇಳಿ ನಾವು ಈ ಸಂದರ್ಭದೊಳಗೆ ಹಾರೈಸೋಣ. ಇನ್ನೊಮ್ಮೆ ದಿನಾಂಕಗಳನ್ನು ಗಮನಿಸಬೇಕು. ದಿನಾಂಕ ಆಗಸ್ಟ್ 11, 13, 14 ಈ ದಿನಗಳಂದು ಉತ್ತಮ ಆಶ್ಲೇಷ ಮಳೆ ಆಗಬಹುದು ಅನ್ನುವಂಥ ಸೂಚನೆ ಅದ. ಇನ್ನು ಇದೇ ವಾರ 16ನೇ ತಾರೀಕು ಆಶ್ಲೇಷ ಮಳೆಯ ನಿರ್ಗಮನ ಆದ ನಂತರ ಮಘ ಮಳೆಯ ಪ್ರವೇಶ ಆಗ್ತದ. ಮಘ ಮಗಿ ಅಂತೇಳಿನೂ ಕೂಡ ಕರಿತೀವಿ. ದಕ್ಷಿಣ ಕರ್ನಾಟಕದೊಳಗ ಮಕ್ಕಿ ಅಂತನೂ ಕೂಡ ಕರೀತಾರ. ಮಘ ಮಳೆ ಅಂತಂದ್ರ ಅಥವಾ ನಾವು ಸಾಮಾನ್ಯವಾಗಿ ಕನ್ನಡದೊಳಗೆ ಮಗಿ ಅಂತೇಳಿ ನಾವು ಉತ್ತರ ಕರ್ನಾಟಕದೊಳಗೆ ಏನ್ ಹೇಳ್ತೀವಿ, ಈ ಗಡಿಗೆ ತುಂಬಿ ಚೆಲ್ಲುವಷ್ಟು ಮಳೆ ಆಗ್ತದ ಅನ್ನುವಂಥ ಒಂದು ಸೂಚನೆ ಈ ಒಂದು ಹೆಸರಿನಿಂದ ನಮಗ ಸಿಗ್ತದ. ಮಗಿ ತುಂಬಿ ಚೆಲ್ಲುತ್ತದ ಅನ್ನುವಂಥ ಮಾತು ನಮ್ಮ ಹಿರಿಯರು ಹೇಳ್ತಾ ಇದ್ರು. ಮಘ ಮಳೆಗೆ ಅಂಥ ಒಂದು ಪ್ರಸಿದ್ಧಿ ಅದ. ಇದರ ಅವಧಿ ಆಗಸ್ಟ್ 16ರಿಂದ ಆಗಸ್ಟ್ 30ರ ತನಕ ಇರ್ತದೆ. ಈ ವರ್ಷ ಅಂದ್ರೆ ಈ ಹಂಗಾಮಿನೊಳಗೆ ಮಘ ಮಳೆ ಸಾಮಾನ್ಯ ವೃಷ್ಟಿಯನ್ನ ತರ್ತದ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಸಮಯದೊಳಗೆ ಬಿಸಿಲಿನ ತಾಪ ಹೆಚ್ಚಾಗ್ತದ, ಅನೇಕ ಕಡೆಗಳಲ್ಲಿ ತುಂತುರು ಮಳೆ ಆಗ್ತದ ಅನ್ನುವಂಥ ಮುನ್ಸೂಚನೆ ಅದ. 1 ಮತ್ತು 2ನೇ ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದಂತಹ ಸಾಮಾನ್ಯ ವೃಷ್ಟಿಯೋಗದ. 3 ಮತ್ತು 4ನೇ ಚರಣಗಳಲ್ಲಿ ಗುಡುಗು ಮಿಂಚುಗಳ ಜೊತೆಗೆ ಜೋರಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ವಿಶೇಷವಾಗಿ ಮಧ್ಯ ಕರ್ನಾಟಕದೊಳಗದ ಅಂತೇಳಿ ಹೇಳ್ತಾ ಇದ್ದಾರೆ. ದಿನಾಂಕ ಆಗಸ್ಟ್ 18, 19, 21, 23, 24, 25, 26, 27, 28 ಈ ದಿನಗಳಂದು ಉತ್ತಮ ಮಳೆ ಸಂಭವ ಅದ. ಇನ್ನೊಮ್ಮೆ ಗಮನಿಸಬೇಕು, ದಿನಾಂಕ ಆಗಸ್ಟ್ 18, 19, 21, 23, 24, 25, 26, 28, 29 ಈ ದಿನಗಳಂದು ಉತ್ತಮ ಮಳೆ ಸಂಭವ ಅದ ಅಂಥೇಳಿ ಹೇಳ್ತಾ ಇದ್ದಾರೆ. ಮಘ ಮಳೆ ನಮ್ಮಲ್ಲಿ ಒಳ್ಳೆ ಮಳೆಯನ್ನು ತರಲಿ ಅಂಥೇಳಿ ನಾವು ಹಾರೈಸೋಣ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರೆ ಆಗಸ್ಟ್ 11 ಬುಧವಾರದಿಂದ ಹಿಡ್ಕೊಂಡು ಬರುವ ಮಂಗಳವಾರ ಆಗಸ್ಟ್ 17ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ಈ ವಾರದೊಳಗ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಮೊದಲಿನ ನಾಲ್ಕು ದಿವಸಗಳು ಅಂತಂದ್ರ ಬುಧವಾರದಿಂದ ಶನಿವಾರ 11ನೇ ತಾರೀಕಿನಿಂದ 14ನೇ ತಾರೀಕಿನ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದ. ಆಮೇಲೆ ರವಿವಾರದಿಂದ ಮಂಗಳವಾರ ತನಕ ಅಂದ್ರ ಆಗಸ್ಟ್ 15ರಿಂದ 17ರ ತನಕ ಸ್ವಲ್ಪ ವಾತಾವರಣದೊಳಗ ಬದಲಾವಣೆ ಆಗುವಂತಹ ಸಾಧ್ಯತೆಗಳದಾವ. ಮೋಡ ಮುಸುಕಿದ ವಾತಾವರಣವನ್ನ ಈ ಮೂರು ದಿನಗಳಲ್ಲಿ ನಾವು ನೋಡಬಹುದಾಗಿದೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿಕೊಂಡು ಅದಾವ ಅಂತೇಳಿ ಹವಾಮಾನ ತಜ್ಞರು ಸೂಚನೆ ನೀಡುತ್ತಾ ಇದ್ದಾರೆ. ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆಯನ್ನ ನಾವು ಈ ಮೂರು ದಿವಸ ಪಡಿಬಹುದು ಅನ್ನುವಂತಹ ಸೂಚನೆ ಇಲ್ಲಿ ನಮಗೆ ಸಿಗ್ತಾ ಇದೆ. ಇದು ಸ್ವಲ್ಪ ಆಶಾದಾಯಕವಾದಂತಹ ಸುದ್ದಿ ಅಂತೇಳಿ ಹೇಳಬಹುದು. ರವಿವಾರದಿಂದ ಮಂಗಳವಾರ ತನಕ ಏನು ಈ ಸನ್ನಿವೇಶಗಳದಾವ, ಇದು ಮಂಗಳವಾರದ ನಂತರನೂ ಕೂಡ ಮುಂದುವರಿಯುವಂತಹ ಸಾಧ್ಯತೆಗಳದಾವ ಅನ್ನೋದು ತಮ್ಮ ಗಮನಕ್ಕೆ ಇರಲಿ. ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದ ವಾತಾವರಣ, ಬಿಸಿಲಿನ ವಾತಾವರಣ, ಮಳೆಯ ವಾತಾವರಣ, ಹಿಂಗ ನಾವು ಎಲ್ಲಾ ಸನ್ನಿವೇಶಗಳನ್ನ ಈ ವಾರ ನೋಡಬಹುದಾಗಿದೆ. ಇದು ಸ್ಥೂಲವಾಗಿ ವಾತಾವರಣದ ನಡವಳಿಕೆ ಯಾವ ರೀತಿ ಇರಬಹುದು ಅನ್ನೋದನ್ನ ನಾವೀಗ ನೋಡಿದ್ವಿ. ಇನ್ನು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 11ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 55%, ಗುರುವಾರ 12ನೇ ತಾರೀಕು, ಶನಿವಾರ 14, ಸೋಮವಾರ 16ನೇ ತಾರೀಕು ಶೇಕಡ 70%, ಶುಕ್ರವಾರ 13ನೇ ತಾರೀಕು 65, ರವಿವಾರ 15ನೇ ತಾರೀಕು 75 ಮತ್ತು ಮಂಗಳವಾರ 17ನೇ ತಾರೀಕು ಶೇಕಡ 80% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗೆ ಮೊದಲಿನ ನಾಲ್ಕು ದಿನಗಳು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಆಮೇಲೆ ರವಿವಾರದಿಂದ ಮಂಗಳವಾರ ತನಕ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದ. ಈ ಮೂರು ದಿವಸ ಅಂದ್ರ ರವಿವಾರದಿಂದ ಮಂಗಳವಾರ ತನಕ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದಾಗಿದೆ. ಬೀದರ್ ಜಿಲ್ಲೆ ಒಳಗ ಬುಧವಾರ 11ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 55, ಗುರುವಾರ 12ನೇ ತಾರೀಕು 75, ಶುಕ್ರವಾರ 13ನೇ ತಾರೀಕು, ರವಿವಾರ 15ನೇ ತಾರೀಕು ಶೇಕಡ 70%, ಶನಿವಾರ 14ನೇ ತಾರೀಕು 60, ಸೋಮವಾರ 16ನೇ ತಾರೀಕು ಮತ್ತು ಮಂಗಳವಾರ 17ನೇ ತಾರೀಕು ಶೇಕಡ 85% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಬುಧವಾರದಿಂದ ಶನಿವಾರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. 15ರಿಂದ 17ರ ತನಕ, ರವಿವಾರದಿಂದ ಮಂಗಳವಾರ ತನಕ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಬೀದರ್ ಜಿಲ್ಲೆ ಒಳಗೆ ಮಾಡಬಹುದು. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 11ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 50%, 12ನೇ ತಾರೀಕು ಗುರುವಾರ 55, 13ನೇ ತಾರೀಕು ಶುಕ್ರವಾರ 65, ಶನಿವಾರ 14ನೇ ತಾರೀಕು, ರವಿವಾರ 15ನೇ ತಾರೀಕು ಶೇಕಡ 60%, ಸೋಮವಾರ 16ನೇ ತಾರೀಕು 70 ಮತ್ತು ಮಂಗಳವಾರ 17ನೇ ತಾರೀಕು ಶೇಕಡ 80%. ರಾಯಚೂರು ಜಿಲ್ಲೆ ಒಳಗ ಮೊದಲಿನ ನಾಲ್ಕು ದಿನಗಳು ಬುಧವಾರದಿಂದ ಶನಿವಾರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಮುಂದಿನ ಮೂರು ದಿವಸಗಳು ರವಿವಾರದಿಂದ ಮಂಗಳವಾರ ತನಕ ಬಹುತೇಕ ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಅದ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ರಾಯಚೂರು ಜಿಲ್ಲೆ ಒಳಗ ಮಾಡಬಹುದು. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 11ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 75%, ಗುರುವಾರ 12ನೇ ತಾರೀಕು 85, ಶುಕ್ರವಾರ 13ನೇ ತಾರೀಕು 70, ಶನಿವಾರ 14, ರವಿವಾರ 15, ಸೋಮವಾರ 16 ಮತ್ತು ಮಂಗಳವಾರ 17, ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 80%. ವಿಜಯಪುರ ಜಿಲ್ಲೆ ಒಳಗ ಮೊದಲ ನಾಲ್ಕು ದಿನಗಳು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಮುಂದಿನ ಮೂರು ದಿನಗಳು ರವಿವಾರದಿಂದ ಮಂಗಳವಾರ ತನಕ ಬಹುತೇಕ ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ಈ ಮೂರು ದಿವಸಗಳು ಮಾಡಬಹುದು ವಿಜಯಪುರ ಜಿಲ್ಲೆ ಒಳಗ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 11ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65, ಗುರುವಾರ 12, ಶುಕ್ರವಾರ 13, ಶನಿವಾರ 14, ಈ ಮೂರು ದಿವಸ ಶೇಕಡ 80, ರವಿವಾರ 15 ಶೇಕಡ 75%, ಸೋಮವಾರ 16ನೇ ತಾರೀಕು 85, ಮಂಗಳವಾರ 17ನೇ ತಾರೀಕು ಶೇಕಡ 90% ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಮೊದಲಿನ ನಾಲ್ಕು ದಿನಗಳು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳಿದ್ರೆ 15-17ರ ತನಕ, ರವಿವಾರದಿಂದ ಮಂಗಳವಾರ ತನಕ ಬಹುತೇಕ ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳನ್ನು ಹಿಡ್ಕೊಂಡು ಅದಾವ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 11ನೇ ತಾರೀಕು ಮಳೆಯ ಸಾಧ್ಯತೆಗಳು %50, ಗುರುವಾರ 12ನೇ ತಾರೀಕು, ಶುಕ್ರವಾರ 13ನೇ ತಾರೀಕು, ರವಿವಾರ 15ನೇ ತಾರೀಕು %65, ಶನಿವಾರ 14ನೇ ತಾರೀಕು 60, ಸೋಮವಾರ 16ನೇ ತಾರೀಕು 70, ಮಂಗಳವಾರ 17ನೇ ತಾರೀಕು %85. ಯಾದಗಿರಿ ಜಿಲ್ಲೆ ಒಳಗ ಮೊದಲಿನ 4 ದಿನಗಳು ಬುಧವಾರದಿಂದ ಶನಿವಾರ ತನಕ, 11ರಿಂದ 14ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಆ ನಂತರ 15ರಿಂದ 17ರ ತನಕ, ರವಿವಾರದಿಂದ ಮಂಗಳವಾರ ತನಕ ಬಹುತೇಕ ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಯಾದಗಿರಿ ಜಿಲ್ಲೆ ಒಳಗ ಮಾಡಬಹುದು. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 11ನೇ ತಾರೀಕು ಮಳೆಯ ಸಾಧ್ಯತೆಗಳು %50, ಗುರುವಾರ 12ನೇ ತಾರೀಕು, ಶನಿವಾರ 14ನೇ ತಾರೀಕು %55, ಶುಕ್ರವಾರ 13ನೇ ತಾರೀಕು, ರವಿವಾರ 15ನೇ ತಾರೀಕು %60, ಸೋಮವಾರ 16ನೇ ತಾರೀಕು 65, ಮಂಗಳವಾರ 17ನೇ ತಾರೀಕು %80 ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಮೊದಲಿನ 4 ದಿನಗಳು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಆ ನಂತರ ರವಿವಾರದಿಂದ ಮಂಗಳವಾರ ತನಕ ಹಗುರದಿಂದ ಸಾಧಾರಣವಾಗಿ ಬಹುತೇಕ ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 11ನೇ ತಾರೀಕು ಮಳೆಯ ಸಾಧ್ಯತೆಗಳು %65, ಗುರುವಾರ 12ನೇ ತಾರೀಕು, ರವಿವಾರ 15, ಸೋಮವಾರ 16, ಮಂಗಳವಾರ 17, ಈ 4 ದಿವಸಗಳಂದು %80, ಶುಕ್ರವಾರ 13ನೇ ತಾರೀಕು ಮತ್ತು ಶನಿವಾರ 14ನೇ ತಾರೀಕು %75 ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಮೊದಲಿನ 4 ದಿನಗಳು ಬಾಗಲಕೋಟೆ ಜಿಲ್ಲೆ ಒಳಗ ಅಂದ್ರೆ 11ರಿಂದ 14ರ ತನಕ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಆ ನಂತರ 15ರಿಂದ 17ರ ತನಕ ಬಹುತೇಕ ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ಬಾಗಲಕೋಟೆ ಜಿಲ್ಲೆ ಒಳಗ ನಾವು ಮಾಡಬಹುದಾಗಿದೆ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 11ನೇ ತಾರೀಕು, ರವಿವಾರ 15ನೇ ತಾರೀಕು ಮತ್ತು ಮಂಗಳವಾರ 17ನೇ ತಾರೀಕು ಮಳೆಯ ಸಾಧ್ಯತೆಗಳು %70, ಗುರುವಾರ 12ನೇ ತಾರೀಕು 80, ಶುಕ್ರವಾರ 13ನೇ ತಾರೀಕು 60, ಶನಿವಾರ 14ನೇ ತಾರೀಕು ಮತ್ತು ಸೋಮವಾರ 16ನೇ ತಾರೀಕು %65 ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಸೊಲ್ಲಾಪುರ ಜಿಲ್ಲೆ ಒಳಗ ಮೊದಲಿನ 4 ದಿನಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗುವುದು. ರವಿವಾರದಿಂದ ಮಂಗಳವಾರ ತನಕ 3 ದಿವಸಗಳವರೆಗೆ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಈ 3 ದಿವಸಗಳು ಸೊಲ್ಲಾಪುರ ಜಿಲ್ಲೆ ಒಳಗ ಮಾಡಬಹುದು. ಝೈರಾಬಾದ್ ತಾಲೂಕಿನೊಳಗ ಬುಧವಾರ 11ನೇ ತಾರೀಕು ಮಳೆಯ ಸಾಧ್ಯತೆಗಳು %50, ಗುರುವಾರ 12ನೇ ತಾರೀಕು, ರವಿವಾರ 15ನೇ ತಾರೀಕು %75, ಶುಕ್ರವಾರ 13ನೇ ತಾರೀಕು 70, ಶನಿವಾರ 14ನೇ ತಾರೀಕು 65, ಸೋಮವಾರ 16ನೇ ತಾರೀಕು 85 ಮತ್ತು ಮಂಗಳವಾರ 17ನೇ ತಾರೀಕು %90 ಅನ್ನುವಂತಹ ಸೂಚನೆ ಅದ. ಝೈರಾಬಾದ್ ತಾಲೂಕಿನೊಳಗ ಮೊದಲಿನ 4 ದಿನಗಳು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. 15ರಿಂದ 17ರ ತನಕ ಅಂದ್ರೆ ರವಿವಾರದಿಂದ ಮಂಗಳವಾರ ತನಕ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಝೈರಾಬಾದ್ ತಾಲೂಕಿನೊಳಗ ಮಾಡಬಹುದು. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಅದ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ಗಮನಿಸಿದ್ವಿ. ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪ ಅಂತಂದ್ರ, ಈ ವಾರ ನಮ್ಮ ಮುಂದಿರುವಂತಹ ವಾರ ಸ್ವಲ್ಪ ಆಶಾದಾಯಕವಾದಂತಹ ವಾರ ಅಂಥೇಳಿ ಹೇಳಬಹುದು, ಭರವಸೆದಾಯಕವಾದಂತಹ ವಾರ ಅಂಥೇಳಿ ಹೇಳಬಹುದು. ನಾವು ಯಾವ ಪ್ರಮಾಣದ ಮಳೆಯನ್ನ ಬೇಡ್ತಾ ಇದ್ವಿ, ಹೆಚ್ಚು ಕಡಿಮೆ ನಮಗ ಆ ಪ್ರಮಾಣದ ಮಳೆ ಈ ವಾರದೊಳಗ ಸಿಗಬಹುದು ಅನ್ನುವಂತಹ ಒಂದು ಹಾರೈಕೆಯನ್ನ ನಾವೆಲ್ಲರೂ ಮಾಡೋಣ. ಮೊದಲಿನ 4 ದಿವಸಗಳು ಸ್ವಲ್ಪ ಹಗುರವಾಗಿ ಅಲ್ಲಲ್ಲಿ ಮಳೆ ಬಂದರೂ ಕೂಡ 15ರ ನಂತರ ವಾತಾವರಣ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಅದಾವ. ಮೋಡ ಮುಸುಕಿದ ವಾತಾವರಣವನ್ನ ನಾವು ಈ 3 ದಿನಗಳಲ್ಲಿ ನೋಡಬಹುದು. ಮೋಡ ಮುಸುಕಿದ ವಾತಾವರಣ ಅಂತಂದ್ರ ಸ್ವಲ್ಪ ಎಲ್ಲೋ ಒಂದು ಕಡೆ ವಾಯುಭಾರ ಕುಸಿತ ಆಗುವಂತಹದ್ದು ಕೂಡ ಸಾಧ್ಯತೆಗಳು ಇರ್ತಾವ. ಅದು ಇನ್ನೂ ನಮ್ಮ ಗಮನಕ್ಕೆ ಬಂದಿಲ್ಲ ಅಥವಾ ನಮಗ ಅದರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದ್ರ ಈ ಒಂದು ನಕ್ಷೆಯನ್ನ ನೋಡಿದ್ರೆ ನಮಗ ಆ ಭಾವನೆ ಬರ್ತಾ ಇದೆ. ಅದಕ್ಕೆ ಏನೇನು ಬದಲಾವಣೆಗಳಾಗ್ತಾವ ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ, ತಮಗ ವಿಚಾರಗಳನ್ನ ಮುಟ್ಟಿಸ್ತಾ ಇರ್ತೀವಿ. ತಾವು ಈ ಒಂದು ತಂತ್ರಜ್ಞಾನದ ಉಪಯೋಗವನ್ನು ಪಡ್ಕೊಂಡು ತಾವು ತಮ್ಮ ಎಲ್ಲ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಆದಷ್ಟು ನಿಮ್ಮ ನಷ್ಟವನ್ನ ಕಡಿಮೆ ಮಾಡಿಕೊಳ್ಳೋದ್ರ ಕಡೆ ಲಕ್ಷ ವಹಿಸಬೇಕು. ಮತ್ತೆ ಯಾರ್ಯಾರಿಗೆ ಈ ಬಗ್ಗೆ ಇನ್ನೂ ತಿಳುವಳಿಕೆ ಇಲ್ಲ, ಯಾರಿಗೆ ಮಾಹಿತಿ ಇಲ್ಲ, ಅವರಿಗೂ ಕೂಡ ತಿಳಿಸಿ ಹೇಳುವಂತಹ ಒಂದು ಕೆಲಸವನ್ನ ತಾವು ಮಾಡ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ನಮ್ಮ ನ್ಯೂಸ್ ಆನ್ ಏರ್ ಆಪ್ ಅನ್ನ ತಾವು ಡೌನ್ಲೋಡ್ ಮಾಡಿಕೊಂಡು ಅದರ ಮೂಲಕ ಈ ಮಾಹಿತಿಯನ್ನಲ್ಲದೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ತಾವು ಇವತ್ತು ತಿಳ್ಕೊಳ್ಬಹುದಾಗ್ಯದ. ಮತ್ತೆ ಯಾವತ್ತು ಅಪ್ಡೇಟ್ ಇರಬಹುದಾಗ್ಯದ, ಅಂದ್ರೆ ಏನು ಪ್ರಚಲಿತ ವಿದ್ಯಮಾನಗಳದಾವ ಆ ಎಲ್ಲ ವಿದ್ಯಮಾನಗಳು ತಮಗ ನೇರವಾಗಿ ತಲುಪೋದಕ್ಕೆ ಈ ನ್ಯೂಸ್ ಆನ್ ಏರ್ ಆಪ್ ದಿಂದ ಸಾಧ್ಯ ಆಗ್ತದ. ಅದರ ಜೊತೆಗೆ ಇನ್ನೂ ಸಾಕಷ್ಟು ಕೃಷಿ ಆ್ಯಪ್ಗಳದಾವ, ಮಾರ್ಕೆಟಿಂಗ್ ಆ್ಯಪ್ಗಳದಾವ, ನೀರಾವರಿ ಆ್ಯಪ್ಗಳದಾವ, ಸಿಡಿಲಿನ ಆ್ಯಪ್ ಇಂಥವ್ ಏನದಾವಲ್ಲ ಇವುಗಳನ್ನೆಲ್ಲ ತಾವು ತಮ್ಮ ಮೊಬೈಲ್ನೊಳಗೆ ಸಂಗ್ರಹ ಮಾಡಿಟ್ಟುಕೊಂಡು ಕಾಲಕಾಲಕ್ಕೆ ಅವುಗಳನ್ನು ಬಳಸ್ತಾ ಇದ್ರಿ ಅಂತಂದ್ರೆ ತಮಗ ನೇರವಾಗಿ ಮಾರ್ಗದರ್ಶನ ಸಿಗ್ತದ. ಸಾಕಷ್ಟು ವಿಜ್ಞಾನಿಗಳು, ತಂತ್ರಜ್ಞಾನ ಪ್ರವೀಣರು ಅಲ್ಲಿ ಭಾಗವಹಿಸಿ ತಮಗ ಸಲಹೆ ಸೂಚನೆ ಕೊಡ್ತಿರ್ತಾರ, ಹೊಸ ಹೊಸ ವಿಷಯಗಳನ್ನ ತಿಳಿಸ್ತಿರ್ತಾರ. ಅಂತ ಎಲ್ಲಾ ವಿಷಯಗಳನ್ನ ನಾವು ಕೃಷಿಯೊಳಗೆ ಅಳವಡಿಸಿಕೊಂಡಿವಿ ಅಂತಂದ್ರ ನಾವು ಸ್ವಾವಲಂಬಿ ಆಗುವುದಕ್ಕೆ ಸಾಧ್ಯ ಅದ. ಯಾರ ಮೇಲೂ ಅವಲಂಬನೆ ಆಗಲಾರದೆ ನಮ್ಮಷ್ಟಕ್ಕೆ ನಾವು ಆತ್ಮ ನಿರ್ಭರ ಆಗುವಂತಹ ಒಂದು ಸನ್ನಿವೇಶವನ್ನ ನಾವು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅದ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮೊದಲು ನಮ್ಮ ಎಲ್ಲ ರೈತ ಮಿತ್ರರಿಗೆ, ರೈತ ಬಾಂಧವರಿಗೆ, ರೈತ ಕುಟುಂಬದ ಎಲ್ಲ ಸದಸ್ಯರಿಗೆ 75ನೇ ಸ್ವಾತಂತ್ರ್ಯೋತ್ಸವ ಅಂದ್ರೆ ಸ್ವಾತಂತ್ರ್ಯ ಉತ್ಸವದ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಮತ್ತೆ ಹೊಸ ವಿಚಾರಗಳ ಜೊತೆಗೆ, ಹೊಸ ಮಾಹಿತಿಯ ಜೊತೆಗೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ಸುವರ್ಣಾವಕಾಶ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ರೈತ ಬಂಧು ಅಭಿಯಾನವನ್ನು ಆಗಸ್ಟ್ 15 ಎರಡು ತಿಂಗಳವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನದಲ್ಲಿ ರೈತರು ಎರೆಹುಳು ಘಟಕ ಮಾಡಿಕೊಳ್ಳಬಹುದಾಗಿದೆ. ಎರೆಹುಳು ಗೊಬ್ಬರ ತಯಾರಿಸಿ ಬಳಸುವುದರಿಂದ ಮಣ್ಣಿನ ಫಲವತ್ತತೆ, ನೀರು ಹಿಡಿಯುವ ಗಾಳಿಯಾಡುವ ಸಾಮರ್ಥ್ಯ ಹೆಚ್ಚುತ್ತದೆ. ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ಸುಧಾರಿಸುತ್ತದೆ. ಈ ಲಾಭ ಪಡೆದುಕೊಳ್ಳಲು ತಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ. ಇದು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಪ್ರಕಟಣೆ. ಈಗ ಯಲ್ಲಮ್ಮವಾಡಿಯ ರಾಧಾಬಾಯಿ ಎಂ ಮಾದರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದ ಕೇಳೋಣ. ಭೋಗಾವತಿ ನಿನ್ನ ತಾಯಿ ಕೇಳುಗರಿ ಗಮನಿಸಿ, ನಾಳೆ ಬೆಳಗ್ಗೆ 10:30 ಜೊತೆ ಜೊತೆಯಲ್ಲಿ ನೇರ ಫೋನಿನ್ ಸಂವಾದ, ಕಾನೂನು ಮತ್ತು ಶಾಂತಿ ಪಾಲನೆಗೆ ಸಾರ್ವಜನಿಕರ ಸಹಭಾಗಿತ್ವ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾದ ಡಾ ವೈಎಸ್ ರವಿಕುಮಾರ್, ನಡೆಸಿಕೊಡುತ್ತಾರೆ ಡಾ ಸದಾನಂದ್ ಪೆರ್ಲಾ. ತಾವು ಈ ಕಾರ್ಯಕ್ರಮಕ್ಕಾಗಿ ಭಾಗವಹಿಸಲು ಸಂಪರ್ಕಿಸಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 295986 ಮತ್ತು 295987. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಈಗ ಇದೇ ಕಲಾವಿದರಿಂದ ಇನ್ನೊಂದು ಚೌಡಕಿ ಪದವನ್ನು ಕೇಳೋಣ. ಮಾಯಿ ಕಾರ್ತಿ ಜಗದಂಬಾ ಉದೋ ಉದೋ ಯೋಳ ಕೊಳ್ಳದೆಲ್ಲಮ್ಮ ಮಾಯಿ ಕಾರ್ತಿ ಜಗದಂಬಾ ಉದೋ ಉದೋ